ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:50. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಮಾನ್ವಿ ತಾಲೂಕಿನ ದಿದ್ದಿಗಿ ಗ್ರಾಮದ ಚನ್ನಬಸವ ಗೌಡ ಅವರ ತೋಟಗಾರಿಕಾ ಆಧಾರಿತ ಕೃಷಿ ಅರಣ್ಯ ಬೇಸಾಯದ ಕುರಿತು ಸಂದರ್ಶನ, ನಂತರ ಪೇಟೆ ಧಾರಣೆ ಮತ್ತು ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ನಾಗರಾಜ್ ಮತ್ತು ಸಂಗಡಿಗರಿಂದ ವಚನ ಪದಗಳನ್ನು. ಹಾಗಾದರೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಮೊದಲಿಗೆ ಕೇಳೋಣ ಮಾನ್ವಿ ತಾಲೂಕಿನ ದಿದ್ದಿಗಿ ಗ್ರಾಮದ ಚನ್ನಬಸವನಗೌಡ ಅವರ ತೋಟಗಾರಿಕಾ ಆಧಾರಿತ ಕೃಷಿ ಅರಣ್ಯ ಬೇಸಾಯದ ಕುರಿತು ಸಂದರ್ಶನವನ್ನು. ಇವರನ್ನು ಸಂದರ್ಶಿಸಲಿದ್ದಾರೆ ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ದಿದ್ದಿಗಿ ಗ್ರಾಮದ ಚನ್ನಬಸವನಗೌಡ ಅಂತೇಳಿ, ಇವರು ಹಣ್ಣಿನ ಬೆಳೆಗಳ ಆಧಾರಿತ ಒಂದು ಕೃಷಿ ಅರಣ್ಯವನ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಸುಮಾರು 1.3 ಎಕರೆ ಪ್ರದೇಶದಲ್ಲಿ 14 ಹಣ್ಣಿನ ಬೆಳೆಗಳು ಮತ್ತು ಸಾಗುವಾಣಿ ಜೊತೆಗೆ ಬೇರೆ ಬೇರೆ ಈ ಒಂದು ಅರಣ್ಯ ಮರಗಳನ್ನ ಬೆಳೆಸಿ 3 ಎಕರೆದಲ್ಲಿ ಒಳ್ಳೆಯ ಒಂದು ಸಮೃದ್ಧವಾದಂತ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಬೆಳೆ ಆಧಾರಿತ ಕೃಷಿ ಅರಣ್ಯ ಅಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಚನ್ನಬಸವನಗೌಡರು ನಮ್ಮ ರೈತರೊಂದಿಗೆ ಒಟ್ಟಾರೆ ಅವರ ಆಶಯಗಳು ಏನಿದಾವೆ ಅಂತಕ್ಕಂತ ವಿಚಾರವನ್ನ ಹಂಚ್ಕೋತಿದ್ದಾರೆ. ಚನ್ನಬಸವನಗೌಡರೇ, ತಾವು ತಮ್ದು ಹೇಳಿ ಒಕ್ಕಲತನದ ಬಗ್ಗೆ ಆಯ್ತು, ತಮ್ಮ ಒಂದು ಪರಿಚಯವನ್ನ ಮಾಡಿಕೊಡಿ ನಮ್ಮ ರೈತರಿಗೆ. ನಮಸ್ಕಾರ. ಎಲ್ಲಾ ರೈತ ಬಾಂಧವರಿಗೂ ಮತ್ತು ನನ್ನ ಕರ್ನಾಟಕ ಬಾಂಧವರಿಗೂ ನಮಸ್ಕಾರ. ನನ್ನ ಚನ್ನಬಸವನಗೌಡ ತಂದೆ ವೀರಸುಮಾಡ ಅಂತ, ಸಾಕಿನ ದಿದಿ ಸಿನ್ನೂರ್ ತಾಲೂಕು ರಾಯಚೂರು ಜಿಲ್ಲಾ. ನಾನು ಈ ಒಂದು 3 ಎಕರೆಯಲ್ಲಿ ನಾನು ಒಂದು ಕಾಡು ಕೃಷಿ ತೋಟಗಾರಿಕೆಯನ್ನು ಅವಲಂಬಿಸಿದ್ದೇನೆ. ಈ ಕಾಡು ಕೃಷಿಯಲ್ಲಿ ನಾನು ಈ ಒಂದು 100 ನಿಂಬೆ ಗಿಡ, 200 ಸೀತಾಫಲ ಗಿಡ, 700 ಚಂಪಲು ಗಿಡ, ಆಮೇಲೆ 100 ಜಂಬೂ ನೇರಳೆ ಗಿಡ, 200 ಕರಿಬೇವಿನ ಗಿಡ, 200 ಸಾಗುವಾನಿ ಗಿಡ, 300 ಮಹಾಗನಿಗಳು, 200 ತೆಂಗು, ಆಮೇಲೆ ಈ ಹೆಬ್ಬೇವು 200 ಹೆಬ್ಬೇವು, ಈ ತರ ಇನ್ನು ವಿವಿಧ ಕೆಲವೊಂದಿಷ್ಟು ಗಿಡಗಳು ಇದಾವೆ. ಒಟ್ಟಾರೆ ಟೋಟಲ್ 2,000 ಗಿಡಗಳು ನನ್ನ ಈ ಒಂದು 3 ಎಕರೆ ವಿಸ್ತೀರ್ಣದಲ್ಲಿ ನನ್ನ ತೋಟದಲ್ಲಿ ಫಾರ್ಮ್ ಹೌಸ್ ಮನೆ ಕೂಡ ಸೇರಿ ಈ ಒಂದು 3 ಎಕರೆಯಲ್ಲಿ ಇಷ್ಟು ಗಿಡಗಳನ್ನು ಹಾಕಿದ್ದೀನಿ. ಈಗ ಚನ್ನಬಸವನಗೌಡರೆ, 3 ಎಕರೆ ಪ್ರದೇಶದಲ್ಲಿ ಈ ತರ ಒಂದು 2000 ಗಿಡಗಳನ್ನ, ಹಣ್ಣಿನ ಗಿಡಗಳನ್ನ ಮತ್ತು ಅರಣ್ಯ ಗಿಡಗಳನ್ನ ಬೆಳೆಸಬೇಕಂತೇಳಿ ತಮಗೆ ಯಾಕೆ ಇದು ಆಯ್ತದೆ, ಯಾವ ರೀತಿ ಇದು ಐಡಿಯಾ ಬಂತು ನಿಮಗೆ? ನಾನು ಚಿಕ್ಕವನಿಂದ ಇರಬೇಕಾದ್ರೆ ನನ್ನ ತಾಯಿ ತವ್ರ ಮನೆಯಲ್ಲಿ ನಾನು ತೋಟಗಳು ನೋಡ್ತಾ ಇದ್ದೆ. ನಮ್ಮ ತಾಯಿ ತವ್ರ ಮನೆಯಲ್ಲಿ ಅವರೆಲ್ಲ ಸ್ಥಿತಿವಂತರು, ಎಲ್ಲ ಪ್ರತಿಯೊಂದು 4 ಎಕರೆ 5 ಎಕರೆ ತೋಟಗಳು ಇರ್ತಿದ್ವು. ನನ್ಗೆ ಸ್ವಲ್ಪ ಹಿರಿಯರ ಅಭ್ಯಾಸ ಜಾಸ್ತಿ, ಹಿರಿಯರ ಜೊತೆ ಕುಂತ್ಕೊಂಡು ಮಾತಾಡೋದು ಈ ತರ ಎಲ್ಲ. ಅವ್ರು ಕೆಲವೊಬ್ರು ಹಿರಿಯರು ಹೇಳ್ತಾ ಇದ್ರು ಈ ತೋಟಗಳು ಯಾಕೆ ಮಾಡ್ತಿದ್ರು ಏನು ಹೆಂಗೆ ಅಂತ. ನಮ್ಮೂರ ಪಕ್ಕಕ್ಕೇನೆ ಒಂದು ಮಾವಿನ ತೋಟ ಇತ್ತು. ಸುಮಾರು ನಾವು ಚಿಕ್ಕವರಿರೋದು ಈಗ ಒಂದು 30 ವರ್ಷದಿಂದನೇ ಒಂದು 4 ಎಕರೆ ಮಾವಿನ ತೋಟದಲ್ಲಿ ಒಂದು 2 ಲಕ್ಷ ರೂಪಾಯಿ ಬೆಳೆ ಬೆಳೀತಾ ಇದ್ರು ಅವತ್ತಿನ ಒಂದು ತೋಟದಲ್ಲಿ. ಈ ತರ ತೋಟವನ್ನ ನಾನು ಯಾಕೆ ಒಂದು ಮಾಡಬಾರ್ದು? ನನ್ನ ಭೂಮಿಯಲ್ಲಿ ಒಂದು ಊರು ಹತ್ರ ಇರೋದ್ರಿಂದ ನನ್ನ ಎಲ್ಲಾ ಸೌಲಭ್ಯಗಳು, ನನಗೆ ನೀರಿನ ಸೌಲಭ್ಯ ಇದೆ, ಊರಿಗೆ ಹತ್ರ ಇದೆ, ಅಲ್ಲೇ ಒಂದು ತೋಟದಲ್ಲಿ ಮನೆ ಕಟ್ಕೊಂಡು ಈ ತರ ಎಲ್ಲ ಗಿಡಗಳು ಹಾಕೊಂಡು ಒಂದು ಒಳ್ಳೆ ವಾತಾವರಣದಲ್ಲಿ ನಾವು ಬದುಕಬಹುದು, ಮತ್ತೆ ಒಳ್ಳೆ ವಾತಾವರಣದಲ್ಲಿ ನನ್ನ ಆರ್ಥಿಕತೆಯಿಂದ ಒಂದು ಸ್ವಾಭಿಮಾನ ಆಗಿ ಬದುಕಬಹುದು ಎಂಬ ಒಂದು ದೃಷ್ಟಿಯಿಂದ ಸೀಸನ್ ವೈಸ್ ಕೆಲವೊಂದಿಷ್ಟು ಈ ಹಣ್ಣುಗಳು ಬರ್ತವೆ. ಈಗ ಹೆಂಗೆ ನಾವು ಮಕ್ಕಳು ತಂದೆ ತಾತ ಅಂತ ಹೇಗಿದೀವಿ, ಈ ತರ ನಮ್ಗೆ ಈಗ ನಿಂಬೆ ಹಣ್ಣು ಇವೆಲ್ಲ ವರ್ಷ ಕಂಟಿನ್ಯೂ ರೊಟೇಟಿಂಗ್ ಇರ್ತದೆ. ನನಗೆ ಒಂದು ನಿಂಬೆ ಹಣ್ಣು ಗಿಡದಲ್ಲಿ ನನಗೆ ಕನಿಷ್ಠ 200 ನಿಂಬೆಕಾಯಿ ಇಡ್ತದೆ. 200 ನಿಂಬೆಕಾಯಿಯಲ್ಲಿ ನಾನು ಕನಿಷ್ಠ 50 ಪೈಸ ಎವರೇಜ್, ಮಿನಿಮಮ್ 50 ಪೈಸಕ್ಕೂ ಒಂದು ಕೊಟ್ಟರು ನನಗೆ ಒಂದು ಗಿಡದಲ್ಲಿಂದ ಮೂಲ 1,000 ರೂಪಾಯಿ ಆದಾಯ ಬರ್ತದೆ. ಈ ತರ 100 ನಿಂಬೆ ಗಿಡ ಇದೆ. ಆ 100 ಬರೀ ನಿಂಬೆಗಳಿಂದ ನನಗೆ ಕನಿಷ್ಠ ಇವತ್ತು ಏನು ನನಗೆ ಲಾಭ ಆಗಿಲ್ಲ ಅಂದ್ರೂ 1 ಲಕ್ಷ ನನಗೆ ಇನ್ನೂ ಹೆಚ್ಚಿಗೆ ಆಗಿದೆ. ಮತ್ತೆ ನಾನು ಕನಿಷ್ಠದಲ್ಲಿ ಹೇಳ್ತಾ ಇದ್ದೀನಿ, 1 ಲಕ್ಷ ನನಗೆ ಆದಾಯ ಬಂದಿದೆ. ಇದೇ ತರ ಈ ಸೀತಾಫಲ ಗಿಡ ಇದಾವೆ. ಆ ಒಂದು ಮಳೆಗಾಲದ ನಂತರ ಅವಾಗ ನಮ್ಗೆ ಅದು ಕನಿಷ್ಠ ಅದು ಒಂದು 60-70 ಸಾವಿರ ರೂಪಾಯಿ ನನಗೆ ಮೂಲ ಆದಾಯ ಬಂದಿದೆ. ಆಮೇಲೆ ಈ ಜಂಪುಲ್ ಗೋವಾ ಅಂತೀವಿ ನಾವು, ಜಂಪುಲ್ ಕಾಯಿ ಅಂತ ಹೇಳ್ತೀವಿ, ಅದರಿಂದ ಒಂದು 50 ಸಾವಿರ ರೂಪಾಯಿ ಆದಾಯ ಬಂದಿದೆ. ಈ ಸರೌಂಡಿಂಗ್ ಬಾರ್ಡರ್ ಅಲ್ಲೆಲ್ಲ ನನ್ನ ಸಾಗುವಾನಿ ಶ್ರೀ ಮಹಾಗನಿಗಳು ಎಲ್ಲ ಹಾಕಿದ್ದೀನಿ. ಅದ್ರ ಕೆಳಗಡೆ ನಾನು ಕರಿಬೇವಿನ ಗಿಡ ಹಾಕಿದ್ದೀನಿ. ಆ ಕರಿಬೇವಿನ ಗಿಡದಿಂದ ನನಗೆ ಕನಿಷ್ಠಪ್ಪ ಅಂದ್ರೆ ಒಂದು 20 ಸಾವಿರ ರೂಪಾಯಿ ಆದಾಯ ಬಂದಿದೆ. ಇನ್ನು ನನಗೆ ಎಂಬು ನೀರ್ಲು ನನಗೆ ಈಗ ಒಂದು 100 ಇದ್ದಾವೆ. ಈ ವರ್ಷ ನನಗೆ ಫಸಲು ಬರೋಕೆ ಸ್ಟಾರ್ಟ್ ಮಾಡ್ತದೆ. ಒಂದು 100 ನಾನು ಏನ್ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಗಿಡಕ್ಕೆ ಕನಿಷ್ಠ 10 ಕೆಜಿ ನನಗೆ ನೀರಿನ ಕಾಯಿ ಹಿಡಿದ್ರೆ ಸಾಕು, ಹೆಚ್ಚಿಗೆ ಬೇಡ ನನಗೆ. 10 ಕೆಜಿ ಹಿಡಿದ್ರು, 100 ರೂಪಾಯಿ ಕೆಜಿ ನಾನು ಮಾರ್ಕೆಟ್ ಮಾಡಿದ್ರು 100 1 ಲಕ್ಷ ರೂಪಾಯಿ ಅದರಿಂದ ಆದಾಯ ಬರ್ತದೆ. ಮತ್ತೆ ಈಗ ನಾನು 2 ವರ್ಷ ಆಯ್ತು ನಾನು ಈ ಕೋಕನ ಅದು ತೆಂಗು ಹಾಕಿ ತೆಂಗಿನ ಗಿಡ ಅದು ಅದರಷ್ಟೇ. 100 ನನಗೆ ಕನಿಷ್ಠ ಒಂದು ಗಿಡಕ್ಕೆ ನನಗೆ 200 ಹಿಡಿದ್ರು ಅವು 20 ರೂಪಾಯಿ ನಾನು ಮಾರಿದ್ರು ಕೂಡ ನನಗೆ ಏನಿಲ್ಲ ಅಂದ್ರು 1,500 ರೂಪಾಯಿ ಒಂದು ಗಿಡಕ್ಕೆ ಅಂದ್ರು ಅದು 1.5 ಲಕ್ಷ ರೂಪಾಯಿ ಬರ್ತದೆ. ಸುಮಾರು ಒಂದು 5-6 ವರ್ಷ ನಾನು ಈ ತರ ನಾನು ದೂರದೃಷ್ಟಿಕೋನ ಇಟ್ಕೊಂಡು ಈ ಒಂದು 3 ಎಕರೆದಲ್ಲಿ ಈ ಕೆಳಗಿರ ಗಿಡಗಳು ಕೆಳಗಿರ್ಬೇಕು, ಮಧ್ಯದಲ್ಲಿ ಎತ್ತರ ಇರೋಂಥದ್ದು ಮಧ್ಯ ಇರಬೇಕು, ಪೂರ ಎತ್ತರ ಬೆಳೆ, ಈ ತರ ಬಿಟ್ವೀನ್ ಗ್ಯಾಪ್ ಗಳು ನೋಡಿ ನಾನು ಆ ತರ ಗಿಡಗಳನ್ನು ಬೆಳೆಸಿದ್ದೀನಿ. ನನ್ನ ಮುಂದ ವಯಸ್ಸಾದಂಗೆಲ್ಲ ನನಗೆ ಮಹಾಗನಿ ಶ್ರೀಗಂಧ ಹೆಬ್ಬೇವು ಇವೆಲ್ಲ ನನಗೆ ಮೂಲ ಆದಾಯ. FD ಬ್ಯಾಂಕ್ ಅಲ್ಲಿ FD ಇಟ್ಟಂಗೆ ಒಂದ್ ಸುಮಾರು 15 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, 30 ವರ್ಷ ಆಗ್ಬೋದು, ಅವಾಗ ನನಗೆ ಬರ್ಬೋದು ಅದು. ಬಟ್ ನನಗೆ ಈ ಇದೇ ಆದಾಯನೇ ನನಗೆ ಈಗ ಎವ್ರಿ ಇಯರ್ ನನಗೆ 2-3 ಲಕ್ಷ ರೂಪಾಯಿ ಕನಿಷ್ಠ ಬರ್ತದೆ ನನಗೆ ಆದಾಯ. ಈಗ ಈ ಒಂದು ಗಿಡಗಳನ್ನ ಹಾಕಿ 4,000 ಸುಮಾರು 2,000 ಅಂತ ಹೇಳ್ತಾವು. ಹೌದ್ರಿ, 3 ಎಕರೆ ಪ್ರದೇಶದಲ್ಲಿ 2,000 ಎಷ್ಟು ವರ್ಷ ಆತಿಗೆಲ್ಲ ಹಾಕಿ? ಇದು 4 ವರ್ಷ ಆಗ್ತಿತ್ತು. ಈಗಾಗಲೇ ಇಳುವರಿ ಬರ್ಲಿಕ್ಕೆ ಪ್ರಾರಂಭವಾಗಿದಾವೆ. ಆಗಿದೆ, ಈಗ ನನ್ಗೆ ಈಗ 2 ವರ್ಷದಿಂದ ನನ್ಗೆ ನಿಂಬು ಮಾರಾಟ ಮಾಡ್ತಾ ಇದ್ದೀನಿ, ಸೀತಾಫಲ ಮಾರಾಟ ಮಾಡ್ತಾ ಇದ್ದೀನಿ. ಈ ಜಂಪುಲ್ ಗಿಡ ಲಾಸ್ಟ್ ಇಯರ್ ನಾನು ಪ್ಲಾಂಟೇಶನ್ ಮಾಡಿದ್ದೆ. ಕರಿಬೇವು ಕೂಡ ಈ 2 ವರ್ಷದಿಂದ ನಾನು ಮಾರಾಟ ಮಾಡ್ತಾ ಇದ್ದೀನಿ. ಇವೆಲ್ಲದಿಂದ ನನ್ಗೆ 3 ಆದಾಯ ಬರ್ತಾ ಇದೆ. ಹೇಗೆ ಇದು ವಿಚಾರ ತಮಗೆ ಬಂತು, ಹಿರಿಯರ ತೋಟ ನೋಡ್ತಾ ಇದ್ದೆ ಮೊದಲಿಂದ ಬಂತು ಅಂತಕ್ಕಂತ ವಿಚಾರ? ನಿಮ್ಮ ಕೃಷಿ ಬೇರೆ ಬೇರೆ ಕ್ಷೇತ್ರದಲ್ಲೆಲ್ಲ ಮತ್ತೆ ಬೇರೆ ಏನೇನು ಬೆಳೆಗಳನ್ನ ಬೆಳೀತಾ ಇದ್ದೀರಿ? ಈಗ ನಾನು ಇನ್ನೂ ಅದರಲ್ಲಿ ಇಷ್ಟೆಲ್ಲ ಚೀರನ್ನು ಇನ್ನು ನನಗೆ ಒಂದು 2000 ಈ ಮಹಾಗನಿ ತರ, ಸಾಗೋನಿ ತರ, ತೆಂಗಿನ ಗಿಡ ತರ ಹಾಕಕ್ಕೆ ಇನ್ನು 2000 ಗಿಡ ಹಾಕಷ್ಟು ನನ್ಗೆ ಇನ್ನು ಪ್ಲೇಸ್ಮೆಂಟ್ ಇದೆ ಇಷ್ಟೆಲ್ಲ ಇದ್ರು. ನನಗೆ ಸಮಯ ಸಂದರ್ಭ ನೋಡ್ಕೊಂಡು ನಾವು, ಯಾಕಂದ್ರೆ ಅದರಲ್ಲಿ ಇಷ್ಟು ವರ್ಷ ಆದ್ರೂ ನಾವು ಪ್ರತಿ ವರ್ಷ ನಾನು ಅದಕ್ಕೆ ಖರ್ಚು ಮಾಡೋದು ಏನು, ಯಾವುದು ಒಂದು ಸಾವಯವ ಗೊಬ್ಬರ ಅಂತೂ ಹಾಕೋದಿಲ್ಲ, ಯಾವುದು ಸ್ಪ್ರೇ ಮಾಡೋದಿಲ್ಲ, ಯಾವುದು ಈ ದನದ ಕೊಠಡಿ ಗೊಬ್ಬರ ಕೂಡ ಹಾಕಿಲ್ಲ ನಾನು ಇಷ್ಟು ಇದುವರೆಗೂ. ಆತರ ಬೆಳೆಸಿದ್ದೀನಿ. ಬಟ್ ಈಗ ನಾನು ಈ ವರ್ಷ ಕೊಠಡಿ ಗೊಬ್ಬರ ಹಾಕ್ಬೇಕು, ಹಸುವಿನ ಗೊಬ್ಬರ ಹಾಕ್ಬೇಕಂತ ಒಂದು ದೃಷ್ಟಿ ಇದೆ ನನ್ಗೆ. ಬಟ್ ನಂದು ಭೂಮಿ ಸ್ವಲ್ಪ ಫಲವತ್ತಾಗಿರೋದ್ರಿಂದ ನಾನು ಅದಕ್ಕೆ ಹಾಕಿಲ್ಲ. ನಿಮ್ದು ಭೂಮಿ ಎಂತದ್ದು? ಏನಾದ್ರೂ ಮೊದಲು ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಮಾಡಿದ್ದೀರಾ? ನೀರಿನ ಅನುಕೂಲತೆ ಯಾವ ರೀತಿ ಮಾಡ್ಕೊಂಡಿರಿ? ಇಲ್ಲ ಸರ್, ಈಗ ನಾನು ಸ್ವಲ್ಪ ತೋಟಗಾರಿಕೆ ಸಲಹೆ ತಗೊಂಡೆ, ಸುಮಾರು ತೋಟಗಾರಿಕೆ ಮಾಡಿದಂತರು, ಆಮೇಲೆ ಅದು ಕೆಲವೊಬ್ರು ಲಾಸ್ ಆದಂತವ್ರು, ಸಫರ್ ಆದಂತವ್ರು ಕೂಡ ನಾನು ಕೇಳಿದೆ, ಯಾವ ಯಾವ ಎದಕ್ಕೆ ನೀವು ಲಾಸ್ ಆದ್ರಿ, ಏನು ಯಾವ ತರ ಮಾಡಿದ್ರಿ, ಅವ್ರು ಯಾವ ಮೂಲ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ತಂದು ಹಾಕಿದ್ರು. ಒಬ್ಬೊಬ್ರು ಈಗ ನಾನು ನೋಡ್ತಾ ಇದ್ದೀನಿ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ, ಪತ್ರಿಕೆಗಳಲ್ಲಿ ಬರ್ತಾ ಇರ್ತವೆ, ಎಲ್ಲೋ ಒಬ್ರು 20 ಎಕರೆ ದಾಳಂಬೆ ಹಾಕಿದ್ದಾರೆ, ಇಷ್ಟು ಕೋಟಿ ಆಯ್ತು, ಅಷ್ಟು ಕೋಟಿ ಆಯ್ತು. ಅವ್ರು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಅವ್ರ ಬಳಿ ಕೆಪಾಸಿಟಿ ಇರ್ತದೆ. ಒಬ್ಬ ಸಾಮಾನ್ಯ ಸಣ್ಣ ಕಡು ಸಣ್ಣ ರೈತ ಒಬ್ಬ ಮಾಡಕ್ಕೆ ಅವನಿಗೆ ಸಣ್ಣ ರೈತ ತಿಂಗಳ ಒಂದು 50,000 ರಿಂದ 1,00,000 ದುಡಿಯಷ್ಟು ಈ 3 ಎಕರೆಯಲ್ಲಿ ನೀರಿನ ಸೌಲಭ್ಯ ಇದ್ರೆ ಅವನು ಯಾವ ಸಾಫ್ಟ್ವೇರ್ ಇಂಜಿನಿಯರ್ಗೂ ಕಮ್ಮಿ ಇಲ್ದಂಗೆ ತಿಂಗಳ 1,00,000 ರೂಪಾಯಿ ದುಡಿಬಹುದು. ಈಗ ನೋಡ್ರಿ, 3-4 ತರ ಹಣ್ಣಿನ ಬೆಳೆಗಳು, 3-4 ಜಾತಿಯ ಕಾಡು ಮರಗಳನ್ನ ತಾವು ಭೂಮಿಯಲ್ಲಿ ಹಚ್ಚಿದೀರಿ, ಹೇಗೆ ಬೆಳವಣಿಗೆ ಹೇಗಿದೆ? ಒಂದಕ್ಕೊಂದು ಪೂರಕವಾಗಿ ಬೆಳೀತಿದ್ದಾವ, ಒಂದಕ್ಕೊಂದು ಏನಾದ್ರೂ ಸಪ್ರೆಸ್ ಮಾಡಿ ಬೆಳೀತಕ್ಕಂತ ವಾತಾವರಣ ಇದೆ, ಹೇಗೆ ಅಲ್ಲೆಲ್ಲ? ಇಲ್ಲ, ಈಗ ಕೆಲವೊಂದು ಗಿಡಗಳು ಇದಾವೆ. ಈಗ ನನಗೆ ನಿಂಬು ಗಿಡ ಇದೆ. ಈಗ ಮಳೆಗಾಲ ಬರ್ತದೆ, ಮಳೆಗಾಲ ಬಂದಾಗ ನಮ್ಗೆ ಹೆಂಗೆ ನೆಗಡಿ ಶೀತ ಕೆಮ್ಮು ಬರ್ತದೆ ಹಂಗೆ ಕೆಲವೊಂದಿಷ್ಟು ಡಿಸೀಸ್ ಬರ್ತಾ ಇರ್ತದೆ ಅದು. ನಾನು ಸುಮಾರು ಕಡೆ ನಾನು ತೋಟಗಾರಿಕೆ ಮಾಡಿದವ್ರು ಕೂಡ ನನಗೆ ಸಂಪರ್ಕದಲ್ಲಿ ಇದ್ದೀನಿ, ಅವರು ನಾನು ಆ ಸ್ಪ್ರೇ ಮಾಡ್ತಾ ಇದ್ದೀನಿ, ಈ ಸ್ಪ್ರೇ ಮಾಡ್ತಾ ಇದ್ದೀನಿ, ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಬಟ್ ನಾನು ಯಾವ ಸ್ಪ್ರೇ ಮಾಡ್ತಾ ಇಲ್ಲ. ಆ ಡಿಸೀಸ್ ಬರ್ತಾ ಇದೆ, ಕೆಲವೊಂದು ಈ ನಿಂಬೆ ಗಿಡಕ್ಕೆ ಚುಕ್ಕೆ ರೋಗ ಅಂತ ಬರ್ತದೆ, ಒಂದು ನಿಂಬೆ ಕಾಯಿ ಮೇಲೆ ಚುಕ್ಕೆ ಚುಕ್ಕೆ. ಅದಕ್ಕೆ ನಾನು ಯಾವ್ದು ಸ್ಪ್ರೇ ಮಾಡಲ್ಲ. ಸ್ಪ್ರೇ ಮಾಡಿದವರು ಕೂಡ ಹೇಳಿದಾರೆ ನನಗೆ 2-3 ತಿಂಗಳು ಆದ್ರೂ ಅದು ಇನ್ನು ಕಂಟ್ರೋಲ್ ಆಗಿಲ್ಲ ಅಂತ. ನನ್ನ ಗಿಡಕ್ಕೂ ಬಂದಿದೆ, ಬಂದ್ರೆ ಅದಕ್ಕೆ ಯಾವ್ದು ಸ್ಪ್ರೇ ಮಾಡಿಲ್ಲ. ಆಟೋಮೆಟಿಕ್ಲಿ ಒಂದು ಒಂದು ತಿಂಗಳಲ್ಲಿ 2 ತಿಂಗಳಲ್ಲಿ ಅದು ತಾನಾಗಿ ಫಸ್ಟ್ ಒಂದು ಕ್ರಾಪ್ ಮುಂದೆದ್ದು ಬಂದಕ್ಕ ಬಿದ್ದಿರ್ತದೆ ಚುಕ್ಕೆ ರೋಗ, ನೆಕ್ಸ್ಟ್ ಬರೋದಕ್ಕೆ ಅದು ತಾನೇ ಬರದೇ ಇಲ್ಲ. ಅದು ಯಾಕಂದ್ರೆ ಈ ಭೂಮಿಯಲ್ಲಿ ತಂಪಾಂಶ ಹೆಚ್ಚಾಗಿ ಆ ಬೇರಿನ ಕೆಳಗಡೆ ರೂಟ್ಸ್ ಮೇಲೆ ಒಂದು ಪದರೆ ಇರ್ತದೆ, ಪರದೆ. ಆ ಪರದೆ ಅದು ಸ್ವಲ್ಪ ಏನು ಕೊಳತಂಗ ಆಗ್ಬಿಡ್ತದೆ. ಆ ಒಂದು ದೃಷ್ಟಿಯಿಂದ ಅದು ಗಿಡಕ್ಕೆ ಏನಾಗ್ತದೆ, ತಂಪು ಹೆಚ್ಚಾದಾಗೆ ಅದು ಡಿಸೀಸ್ ಬರೋದು ಸಹಜ. ಅದು ಸ್ವಲ್ಪ ನೆಲ ಒಂದ್ ಸ್ವಲ್ಪ ಡ್ರೈ ಆದಂಗೆಲ್ಲ ಆ ಡಿಸೀಸ್ ಆಟೋಮೆಟಿಕ್ಲಿ ಅದು ಹೋಗ್ತದೆ. ಈ ಎಲ್ಲ ಈ ತರ ಸಸಿಗಳನ್ನ ಒಂದು 2000 ಸಸಿಗಳನ್ನ ಹಚ್ಚಿರ್ತಾವ, ಅರಣ್ಯ ಮರ ಮತ್ತು ಹಣ್ಣಿನ ಮರಗಳನ್ನ, ಎಲ್ಲೆಲ್ಲಿ ತಂದ್ರೆ ಸಸಿಗಳನ್ನ ನೀವೇ ಉತ್ಪಾದನೆ ಮಾಡಿ ಹಚ್ಚಿದಿರ, ಅಥವಾ ಏನು ಹೈಬ್ರಿಡ್ ತಳಿಗಳನ್ನ ಹಚ್ಚಿದಿರ, ಜವಾರಿ ತಳಿಗಳನ್ನ ಹಾಕೊಂಡಿದ್ದೀರ, ಹೇಗ ಅನ್ಸುತ್ತೆ ನಿಮ್ಗೆ? ಇಲ್ಲ ಸರ್, ಈಗ ನಾನು ಫಸ್ಟ್ ತೋಟಗಾರಿಕೆಯವ್ರನ್ನ ನಾನು ಸಂಪರ್ಕ ಮಾಡಿದೆ, ತೋಟಗಾರಿಕೆಯವ್ರ ಸಲಹೆ ತಗೊಂಡಿದ್ದೆ. ಅವರು ತೋಟಗಾರಿಕೆಯವರು ಈ ಒಂದು ನಮ್ಮ ಈ ಸರ್ಕಾರ ಒಂದು ಮಾಡಿದ ಒಂದು ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ ಪ್ರಕಾರ ಅವರು ಒಂದು 1 ಎಕರೆ ಇದೆ ನನ್ನ ಭೂಮಿ, 1 ಎಕರೆ ಮಾವು, 1 ಎಕರೆ ಸೀತಾಫಲ, 1 ಎಕರೆ ಈ ನಿಂಬೆಕಾಯಿ ಅಂತ ನಾನು ಈ ತರ 3 ಪ್ಲಾಂಟ್ ಆಗಿ ಹಚ್ಚಿದ್ದೆ ಫಸ್ಟ್. ಬಟ್ ಅದು ನನ್ಗೆ ಏನಾಯ್ತು, ಆಮೇಲೆ ನನ್ಗೆ ಮಾವಿನ ಗಿಡ ಒಂದು 100 ಗಿಡ ಹಚ್ಚಿದ್ದೆ, ಅದರಲ್ಲಿ ಒಂದು 20 ಗಿಡ ಮಾತ್ರ ಉಳಿದಿತ್ತು, ಅದು ಒಂದು 80 ಗಿಡ ನನ್ಗೆ ಲಾಸ್ ಆಯ್ತು. ಹೋಗ್ಬಿಡ್ತು. ಅದು ಯಾಕೆ ಹೋಯ್ತು ಅಂತ ನಾನು ಸ್ವಲ್ಪ ಬಹಳ ದೀರ್ಘ ಆಗಿ ನಾನೇ ಒಂದು ಅದನ್ನ ಸಂಶೋಧನೆ ಮಾಡಕ್ಕ ಚಲ್ ಮಾಡಿದೆ. ನಾನು ಸ್ವಲ್ಪ ನಮ್ಗೆ ಗೊತ್ತಿರೋರು, ಅದೇ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ತೋಟಗಾರಿಕೆ ಮಾಡಿದವರು, ಈ ಒಂದು ನಮ್ ಕಪ್ಪು ಭೂಮಿ ಆಗಿರೋದ್ರಿಂದ ತಂಪು ಆದ್ರೆ ಅದು ಆ ಒಂದು ಮಾವಿನ ಒಂದು ಬಡ್ಡಿ ಆಗಿರ್ಬೋದು, ಬೇರ್ ಆಗಿರ್ಬೋದು, ಬಹಳ ಸೂಕ್ಷ್ಮ ಇರ್ತದೆ, ಅದು ಗಟ್ಟಿಯಾದ ಒಂದು ಕಾಂಡ ಇರಲ್ಲ ಅದಕ್ಕೆ. ಅದು ಬೇಗ ತಂಪಾದ್ರೆ ನೀರು ನಿಂತ್ರೆ ಕೊಳತು ಬಿಡ್ತದೆ, ಆ ಕೊಳತುಗಳ ಆಟೋಮೆಟಿಕ್ಲಿ ಆ ಗಿಡ ಏನಾಗ್ತದೆ, ಡ್ರೈ ಆಗಿ ಒಣಗಿ ಹೋಗ್ಬಿಡ್ತದೆ. ಅದೇ ಒಂದು ಕಪ್ಪು ಮಿಶ್ರಿತ ಭೂಮಿಯಲ್ಲಿ ಆದ್ರೆ ಅದು ಒಳ್ಳೆ ಚೆನ್ನಾಗಿ ಬರ್ತದೆ. ಹಂಗಾಗಿ ನಾನೇನ್ ಮಾಡಿದೆ, ನೆಕ್ಸ್ಟ್ ಈ ಇವೆಲ್ಲ ನಾನು ನರ್ಸರಿಯಲ್ಲಿ ತಂದೆ. ಫಸ್ಟ್ ನಿಂಬು ಗಿಡ ಮಾವು ಎರಡು ನರ್ಸರಿಯಲ್ಲಿ ತಂದೆ. ಈ ಸೀತಾಫಲ ಗಿಡ ಈ ನ್ಯಾಚುರಲ್ ಆಗಿ ನಮ್ ಕಾಡಲ್ಲಿ ಬೆಳಿತಿರ, ನಮ್ಮ ಈ ದೇವದುರ್ಗ ಭಾಗದಲ್ಲಿ ಜಾಸ್ತಿ, ದೇವದುರ್ಗ ಶಾಪುರ ಸುರ್ಪುರು ಇಲ್ಲೆಲ್ಲ ಜಾಸ್ತಿ ಗುಡ್ಡದಲ್ಲಿ ಬೆಳೆಯಂತದ್ದು. ನಾನು ದೇವದುರ್ಗ ಫಾರೆಸ್ಟ್ ಆಫೀಸ್ ನಲ್ಲಿ ಒಂದ್ಸರಿ ಹೋದಾಗ ನಾನು ಒಂದು 200 ಸಸಿಗಳನ್ನ ನನ್ನ ಕಾರಲ್ಲಿ ಹಾಕೊಂಡ್ಬಂದು ಫಾರೆಸ್ಟ್ ಆಫೀಸ್ ಅಲ್ಲಿ 3 ರೂಪಾಯಿ ಕೊಂಡು ಕೊಡ್ತಾರೆ. ಆ ಫಾರೆಸ್ಟ್ ಅಲ್ಲಿ ಹಾಕೊಂಡ್ಬಂದು ಗಿಡ ತಗೊಂಡ್ಬಂದು ನಾನು ಪ್ಲಾಂಟೇಶನ್ ಮಾಡಿದೆ. ಅದ್ರ ಮಧ್ಯದಲ್ಲಿ ನಾನು ಅದೇ ಫಾರೆಸ್ಟ್ ಆಫೀಸ್ ನಲ್ಲಿ ನಮ್ ಸಿಂಧನೂರು ಫಾರೆಸ್ಟ್ ಆಫೀಸ್ ನಲ್ಲಿ ಒಂದಿಷ್ಟು ಸಾಗುವಾನಿ ಗಿಡಗಳು ತಂದು ಎರಡು ಸೀತಾಫಲದ ಮಧ್ಯದಲ್ಲಿ ನಾನು ಅದು ಒಂದು ಸಾಗುವಾನಿ ಮತ್ತೆ ಶ್ರೀಗಂಧಗಳನ್ನ ನಾನು ಪ್ಲಾಂಟೇಶನ್ ಮಾಡಿದೆ. ಈ ತರ ಒಂದು ಸ್ಥಳೀಯವಾಗಿ ಸಿಗ್ತಕ್ಕಂತ ಸಸಿಗಳನ್ನೇ ತಗೊಂಡ್ಬಂದು ನಾಟಿ ಮಾಡ್ಕೊಂಡಿರ್ತಾವ. ಹೌದೌದು, ಯಾಕಂದ್ರೆ ನನಗೆ ಸ್ವಲ್ಪ ಮೊದಲ ನನಗೆ ನರ್ಸರಿಯಲ್ಲಿ ನಾನು 300-200 ರೂಪಾಯಿ ಕೊಟ್ಟು ನಾನು ಒಂದು ಮಾವಿನ ಗಿಡ ತಂದೆ, ಅದರಿಂದ ನನಗೆ ಸ್ವಲ್ಪ ಲಾಸ್ ಆದಂಗಾಯ್ತು. ಬಟ್ ನಾನು ನ್ಯಾಚುರಲ್ ಆಗಿ ಯಾಕೆ ಬೆಳೆಸಬಾರ್ದು ಇದನ್ನ ಗಿಡಗಳು, ನಾನು ಕನಿಷ್ಠ ಈ 3 ಎಕರೆಯಿಂದ ಜಮೀನಲ್ಲಿ ನಮ್ಮ ಮಂದಿ ಕೊಟ್ಟರೆ ಒಂದು 40,000 ರೂಪಾಯಿ ಲೀಸ್ ಕೊಡ್ತಾರೆ. ಇಲ್ಲ ನಾನೇ ಬೇರೆ ಒಂದು ದೃಷ್ಟಿ ಇಟ್ಕೊಂಡು ನಾನು ಏನಾದ್ರೂ ಮಾಡಿದ್ರೆ ಎಲ್ಲಾ ಖರ್ಚು ಮಾಡಿ ತೆಗೆದ್ರು 100,000 ದುಡಿಬಹುದು. ನನಗೆ 365 ದಿನ ಒಂದು ಒಳ್ಳೆ ವಾತಾವರಣ ನನಗ ಜೀವನ ಬದುಕಕ್ಕೆ ಒಂದು ವಾತಾವರಣ ಇರ್ತದೆ. ಅದರ ಜೊತೆಗೆ ನನಗೆ ಕುಟುಂಬದವರು ಅಲ್ಲಿ ಒಂದು ವಾತಾವರಣದಲ್ಲಿ ಹಣ್ಣುಗಳು ಹರ್ಕಂತ ಅವ್ರಿಗೊಂದು ಒಳ್ಳೆ ಒಂದು ವಾತಾವರಣ ಸಿಗ್ತದೆ ಅಂತ ಈ ತರ ಎಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಅದನ್ನ ತೋಟಗಾರಿಕೆ ಮಾಡಿರೋದು. ಈಗ 4 ವರ್ಷದಲ್ಲಿ ತೋಡ್ರಿ, ನಿಮ್ದು ಕಪ್ಪು ಭೂಮಿ ಇದೆ, ನೀರಿನ ಅನುಕೂಲತೆ, ಕಪ್ಪು ಭೂಮಿ ಇಲ್ಲಂದ್ರೆ ನೀರು ಉಪ್ಪಿನ ಅಂಶ ಇರತ್ತೆ ಅಂತ ಹೇಳ್ತಿರ್ತಾರೆ. ಹೇಗೆ ಕಪ್ಪು ಭೂಮಿ ತಾವು ಅದು ತೋಟಗಾರಿಕೆ ಮತ್ತು ಈ ಅರಣ್ಯ ಮರಗಳನ್ನ ಬೆಳಿಲಿಕ್ಕೆ ಅನುಕೂಲ ಆಗಿದೆ ಅಂತೀರಿ? ಸರಿ, ಈಗ ಅದು ನೀರು ಸ್ವಲ್ಪ ನೀವು ಹೇಳಿದಂಗೆ ನೀರಿಂದು ಬೋರ್ವೆಲ್ ನೀರು ನಮ್ದು, ಬಟ್ ಆದ್ರೆ ನಮ್ದು ಸ್ವಲ್ಪ ಒಳ್ಳೆ ಸ್ವೀಟ್ ವಾಟರ್, ಹಂಗಾಗಿ ಆ ಒಂದು ಬೋರ್ವೆಲ್ ನೀರಿಂದ ನಾವು ಈ ತೋಟಗಾರಿಕೆಯಿಂದ ಡ್ರಿಪ್ ಸಲಹೆ ತಗೊಂಡಿದೀವಿ ನಾವು ಸಬ್ಸಿಡಿಯಲ್ಲಿ. ಆ ಡ್ರಿಪ್ ಮುಖಾಂತರ ನಾವೇನ್ ಮಾಡಿದೀವಿ, ಈ ನಮ್ದು ಕಪ್ಪು ಮಿಶ್ರಿತ ಭೂಮಿ ಇರೋದ್ರಿಂದ, ಎರಿ ಭೂಮಿ ಇರೋದ್ರಿಂದ ನಾವು ಅದನ್ನ ಈ ಡ್ರಿಪ್ಗೆ ಒಂದು ಗುಂಡಿ ಕೊಡ್ತಾರೆ. ಅಲ್ಲೆಲ್ಲೆಲ್ಲಿ 2 ಫೀಟಿಗೊಂದು 5 ಫೀಟಿಗೊಂದು ನಮ್ಮ ಗಿಡದಲ್ಲಿ ಗುಂಡಿ ಬರ್ತದೆ ಅನಿಯನಿ ಊರಕ್ಕೆ. ಬಟ್ ನಾವೇನ್ ಮಾಡಿದ್ರೆ ಆ ಗುಂಡಿ ತೆಗೆದು ಬಿಟ್ಟಿದ್ವಿ, ತೆಗೆದು ಹೋಲ್ ಮಾಡಿ ಆ ಒಂದು ವಾಲ್ ಪ್ರೆಸರ್ಲೆ ನಾವು ನೀರು ಜಾಸ್ತಿ ಪ್ರೆಸರ್ ಕೊಟ್ಟು ಅದನ್ನ ನೀರು ಕೆಟ್ಬಿಡ್ತೀವಿ. ಅದು ಕಪ್ಪು ಮಿಶ್ರ ಭೂಮಿ ಇರೋದ್ರಿಂದ ಅಲ್ಲಿ ನೀರ್ ಬಿದ್ದಂಗಾಗಿ ಈಗ ನಾವು ನ್ಯಾಚುರಲ್ ಆಗಿ ಹೆಂಗ್ ನೀರು ಒಂದು 2-3 ಇಂಚ್ ಪೈಪ್ ನೀರು ಹರಿಸ್ತೀವಿ ಆತರ ಕಂಪ್ಲೀಟ್ ಒಲವಲ ಎಲ್ಲ ತೋರ್ಬಿಟ್ಟಿರ್ತದೆ. ಒಂದ್ 8 ತಾಸಿನಲ್ಲಿ ನೀರ್ ತೋರ್ಬಿಡ್ತದೆ ಒಲ ಎಲ್ಲ. ನಾವ್ ಯಾಕೆ ಆತರ ತೋರಿಸ್ತಾ ಇದೀವಿ ಅಂದ್ರೆ ನನಗೆ ಜಮೀನಲ್ಲಿ ಕಸ ಬೆಳಬೇಕು. ನನಗೆ ಈಗ ಬೇರೆಯವ್ರು ಏನ್ ಮಾಡ್ತಾರೆ, ಕಸ ಬೆಳೀತಿದೆ ಕಸ ಬೆಳೀತಿದೆ ಅಂದ್ರೆ ನಾನು ಕಸ ಬೆಳೆದಷ್ಟು ನನ್ಗೆ ಒಳ್ಳೇದು ನನ್ನ ಗಿಡಗಳಿಗೆ. ಯಾಕಂದ್ರೆ ಆ ಕಸ ಬೆಳೆಸಿ ನಾನೇನ್ ಮಾಡಿದೀನಿ, ಒಂದು 15,000 ರೂಪಾಯಿ ಕೊಟ್ಟು ಒಂದು ಬ್ರಷ್ ಕಟ್ಟರ್ ತಂದಿದ್ದೀನಿ. ಒಂದು ಸರಿಗೆ ನಾನು 1,000 ರೂಪಾಯಿ ಖರ್ಚು ಮಾಡಿದೀನಿ, ಅದಕ್ಕೆ ಒಂದು 10 ಲೀಟರ್ ಪೆಟ್ರೋಲ್ ಹೋಗ್ತದೆ. ಹೈಲಿಗೂ ಪೆಟ್ರೋಲ್ ಸೇರಿಸಿ 1,000 ರೂಪಾಯಿ ಎಕ್ಸ್ಪೆಂಡಿಷನ್ ಮಾಡ್ತೀನಿ ನಾನು. ವರ್ಷದಲ್ಲಿ 3 ಸರಿ ನಾನು ಅದನ್ನ ಕಟಿಂಗ್ ಮಾಡ್ತೀನಿ ನಾನು ಕೆಳಗಡೆ ಕಸನ. ಆ ಬ್ರಷ್ ಕಟ್ಟರ್ಲೆ ನಾನು ಕಟಿಂಗ್ ಮಾಡ್ಬಿಟ್ರೆ ಅದು ಏನಾಗ್ತದೆ, ಒಂದು 1/2 ಇಂಚಿನಷ್ಟು ಪುಡಿ ಪುಡಿ ಪುಡಿ ಪುಡಿ ಆಗಿ ಆ ಕಸ ಅಲ್ಲಿ ಆ ಗಿಡಗಳಲ್ಲಿ ಅಲ್ಲೇ ಜಮೀನಲ್ಲೇ ಬಿದ್ದ್ಬಿಡ್ತದೆ. ಮತ್ತೆ ನೆಕ್ಸ್ಟ್ ಟೈಮ್ ನೀರ್ ಬಿಟ್ಟಾಗ ಅದು ಕೊಳತು ಕೆರೆಸಿ ಮತ್ತೆ ಅದೇ ಅದು ಗೊಬ್ಬರ ಆಗಿ ಅದು ಪರಿವರ್ತನೆ ಆಗ್ತದೆ ನಮ್ಗೆ. ಈ ತರ ಒಂದು ವ್ಯವಸಾಯದಲ್ಲಿ ನಾನು ಜೊತೆಗೆ ಏನು ಗಿಡಗಳಿಗೆ ಇಷ್ಟೆಲ್ಲ 2,000 ಗಿಡಗಳು 1 ಎಕರೆ 3 ಎಕರೆ ಪ್ರದೇಶದಲ್ಲಿ ಅಂತಂದಾಗ ಅದಕ್ಕೇನು ಸತ್ತು ಸ್ವಲ್ಪ ಸ್ಪರ್ಧೆ ಬರುತ್ತೆ ಎಲ್ಲ ನೀರಿಗಾಗಿ ಪೋಷಕಾಂಶಗಳಿಗಾಗಿ ಸ್ಪರ್ಧೆ ಬರ್ತದ, ಆಹಾರ ಜಾಸ್ತಿ ಬೇಕಾದ ಗಿಡಗಳಿಗೆ ಬೆಳಿಲಿಕ್ಕೆ ನೀವು ಏನೇನು ಭೂಮಿಗೆ ಕೊಡ್ತೀರಿ? ಮತ್ತೆ ಇಲ್ಲ ನಾವು ಏನು ಕೊಡೋದಲ್ಲ ಸರ್ ನಾವು, ಯಾಕಂದ್ರೆ ಈಗ ನಾವು ನೋಡಿದೀವಿ ಶ್ರೀಶೈಲ ಹೋಗಲ್ಲಿ ಕೆಲವೊಂದು ಫಾರೆಸ್ಟ್ ಅಲ್ಲಿ ಎಲ್ಲ ನೋಡ್ತಾ ಇದೀವಿ ನಾವು, ಆ ಫಾರೆಸ್ಟ್ ಅಲ್ಲಿ ಯಾವ ಗಿಡಗಳಿಗೂ ಯಾವ್ದು ಈ ತರ ಏನು ವಿಟಮಿನ್ಸ್ ಗಳು ಬೇಕಾದಂತವು ಯಾವ್ದು ಕೊಡಲ್ಲ. ಪ್ರೋಟೀನ್ಸ್ ಗಳು ಅವು ಅದೇ ತಪ್ಪಲ ಬಿದ್ದು ಅವೇ ಮಳೆಗಾಲದಲ್ಲಿ ನೀರ್ ಬಿದ್ದು ಅದಕ್ಕೆ ಮತ್ತೆ ಸಿಗುತ್ತೆ, ಅವೇ ಒಳ್ಳೆ ಒಳ್ಳೆ ಹಣ್ಣಾಗಿ ಸಿಗ್ತವೆ ನಮ್ಗೆ. ಒಂದು ದೃಷ್ಟಿಕೋನನು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಅದಕ್ಕೆ ಗೊಬ್ಬರನು, ಯಾಕಂದ್ರೆ ನಂದು ಭೂಮಿ ಸ್ವಲ್ಪ ಫಲವತ್ತಾದ ಭೂಮಿ. ಕೆಲವೊಬ್ರು ರೈತರು ಏನ್ ಮಾಡ್ತಾರೆ, ಯಾರೋ ಹಿಂಗ್ ಪಾದಲ್ದ ಚಂದ್ರಸಂಗೋದ್ರಂತೆ ಮಾಡಿದರೆ ಅದರಂಗೆ ನಾವು ಮಾಡಾಮಂತ ಹೋಗಿ ಕೆಲವೊಬ್ರು ಫೇಲ್ ಆಗ್ಬಹುದು. ಎಂತ ವಿಷಯದಲ್ಲಿ ಅಂದ್ರೆ ಅವ್ರು ಫಲವತ್ತಾಗಲಾರದಂತ ಭೂಮಿಗಳು ಇರ್ತವೆ, ಕೆಲವೊಂದು ಸೌಳು ಭೂಮಿ ಇರ್ತವೆ, ಕೆಲವೊಂದು ಉಸುಗಿನ ಭೂಮಿ ಇರ್ತವೆ, ಅಂತಲ್ಲಿ ಅದಕ್ಕೆ ಬೇಕಾಗುತ್ತೆ ಈ ಗೊಬ್ಬರಗಳು ಇವೆಲ್ಲ ಬೇಕಾಗುತ್ತೆ. ನಂದು ಸ್ವಲ್ಪ ಉತ್ತಮವಾದ ಜಮೀನ್ ಇರೋದ್ರಿಂದ ನಾನು ಅದಕ್ಕೆ ಅಷ್ಟು ನಾನು ಹಾಕಿದ್ರು ಕೂಡ ಅದು ತಗೊಂಬೋದಿಲ್ಲ, ಅದು ಎಷ್ಟು ಮಾಡ್ಬೇಕು ಅಷ್ಟೇ ಫುಡ್ ತಗೊಂತದೆ ಯಾವುದೇ ಗಿಡ ಆಯ್ತು. ಅದು ಎಕ್ಸಸ್ ಭೂಮಿಯಲ್ಲಿ ಅದು ಏನೂ ಮಾಡೋದಲ್ಲ, ಅದು ವೇಸ್ಟ್. ಅದು ಎಕ್ಸಸ್ ಮಾಡಿದ್ರು ನಾವು. ಕಪ್ಪು ಭೂಮಿ ಇದೆ ನಿಮ್ದು, ನೀರು ಹೇಗೆ? ಯಾಕಂದ್ರೆ ಕಪ್ಪು ಭೂಮಿಗೆ ಅಷ್ಟು ನೀರು ಬೇಕಾಗುದಿಲ್ಲ. ಎಷ್ಟು ದಿವಸಕ್ಕೊಮ್ಮೆ ನೀರಾವರಿ ಮಾಡ್ತಿರ್ತಾವೆಲ್ಲ ಗಿಡಗಳಿಗೆ? ಸರ್, ಈಗ ನೋಡಿದ್ರೆ ಈಗ ಇದೇ ವರ್ಷನೇ ನಾವು ತಗೊಂಡ್ರೆ, ಕಳೆದ ಈ ಮಳೆಗಾಲದಿಂದ ಈ ಕಡೆ ತಗೊಂಡ್ರೆ, ನಾ ಇಷ್ಟು ದಿನ ಆದ್ರೂ ಮಳೆಗಾಲದಿಂದನೇ ಅದು ಗಿಡಗಳಿಗೆಲ್ಲ ಇದಾಗಿದೆ. ನೀರು ಮಳೆ ನೀರಿನಿಂದನೇ ಬೆಳೆದಿರ್ತೇವೆ. ಈಗ ಕಳೆದ ಒಂದು 10 ದಿನದಿಂದ ನಾನು ಮೋಟರ್ ಚಾಲು ಮಾಡಿದೆ, ಡ್ರಿಪ್ ಮುಖಾಂತರ ನೀರು ಕೊಟ್ಟಿದ್ದೀನಿ. ಇನ್ನು ನನ್ನ ಭೂಮಿ ಹಸಿ ಇದೆ. ಈಗ ಒಂದ್ 4 ಇಂಚು 5 ಇಂಚು ಕಸ ಬೆಳೆದಿದೆ ನನ್ನ ಭೂಮಿಯಲ್ಲಿ ಬಂದ್ ನೋಡಿದ್ರೆ. ಈಗ ಅದನ್ನ ನಾನು ಇನ್ನೂ ಒಂದು 5-6 ಫೀಟ್ ಎತ್ತರ ಬೆಳೆಸ್ತೀನಿ ಕಸವನ್ನು. ಇನ್ನೂ ಒಂದು 10-15 ದಿನ, ಇನ್ನೂ ಒಂದು 15-20 ದಿನ ಆದ್ಮೇಲೆ ನಾನು ಒಂದು ಸರಿ ಅದನ್ನೆಲ್ಲ ಹೊಲ ಎಲ್ಲ ಕಂಪ್ಲೀಟ್ ಬ್ರಷ್ ಕಟ್ಟರ್ಲೆ ಕ್ಲೀನ್ ಆಗಿ ಮಾಡ್ಬಿಡ್ತೀನಿ ಗಾರ್ಡನ್ ತರ. ಆ ಕಸ ಬಿದ್ದು ಬಿಡ್ತದೆ, ಅದೇ ಗೊಬ್ಬರ ಆಗ್ಬಿಡ್ತದೆ. ಈ ವರ್ಷ ನಾನು 4 ವರ್ಷ ಆಯ್ತು. ಈ ವರ್ಷ ಒಂದೇನೋ ಒಂದು 5-6 ಟ್ರ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ಆಗ್ಬೇಕಂತ ಒಂದು ಇದೆ ವಿಚಾರ. ಈಗ 4 ವರ್ಷದಲ್ಲಿ ಈಗಾಗಲೇ ಉತ್ಪಾದನೆ ಯಾವ್ಯಾವ ಚಾಲು ಆಗಿದೆ ನಿಮಗೆ 4 ವರ್ಷದಲ್ಲಿ? ಏನೇನು ಬರಾಕತ್ತಿದೆ ಉತ್ಪಾದನೆ? ಸರ್, ಈಗ ನನಗೆ ನಿಂಬು ಬರ್ತಾ ಇದೆ. ನಿಂಬುದಿಂದ ನಾನು ನನಗೆ ಬಂದ ಲಾಭ ಹೇಳ್ಬೇಕಂದ್ರೆ ಕನಿಷ್ಠಪ್ಪ ಅಂದ್ರೆ ನನಗೆ ಇವತ್ತು 2-2.5 ಲಕ್ಷ ನಿಂಬುನಿಂದ ನನಗೆ ಲಾಭ ಬಂದಿದೆ 100 ಗಿಡದಲ್ಲಿ. ಹೇಗೆ? ನೀವೇ ಲಿಂಬೆ ನೀವೇ ಮಾಡ್ತೀರಾ ಅಥವಾ ಕೊಡ್ತೀರಾ ಯಾರಿಗಾದ್ರು? ಇಲ್ಲ, ನಾವೇ ಮಾಡ್ತೀವಿ. ಅಲ್ಲೇ ತೋಟದಲ್ಲಿ ನಮ್ದು ಮನೆ ಇರೋದ್ರಿಂದ, ಊರಿಗೆ ಹತ್ರ ಇರೋದ್ರಿಂದ, ನಮ್ಮ ಊರುಗಳಲ್ಲಿ ಕಿರಣ್ ಅಂಗಡಿಗಳು ಇದಾವೆ. ಆ ಕಿರಣ್ ಅಂಗಡಿಯವರು ಹೋಯ್ತಾರೆ, ಒಂದು ಒಬ್ಬೊಬ್ಬರು 200-300 ಊರ್ ಜನ ಬಂದು ಅವರು ಮನೆಗಳಿಗೆಲ್ಲ ಯೂಸ್ ಮಾಡಕ್ ಹೋಯ್ತಾರೆ. ಈ ಪಕ್ಕದಲ್ಲಿ ಪೋತ್ನಾಳು, ಜೋಳಗೀರ, ಸಿಂಧನೂರ್ ಅವರೆಲ್ಲ, ಡಾಬಾದವರು ಈ ತರ ಎಲ್ಲ ಬಂದು ನಮ್ಮ ಹತ್ರ ಹೋಯ್ತಾರೆ. ಕೆಲವೊಬ್ಬರಿಗೆ ನಾವೂನು ಕೊಟ್ಟು ಬರ್ತೀವಿ ಹೋದಾಗ, ನಾವೂನು ಕೊಟ್ಟು ಬರ್ತೀವಿ ಹೋದಾಗ. ಮತ್ತೆ ಹಣ್ಣಿನ ಬೆಳೆಗಳು ಯಾವ ಹಣ್ಣು ಬರ್ಲಿಕ್ಕೆ ಪ್ರಾರಂಭ ಆಗಿದೆ 4 ವರ್ಷದಲ್ಲಿ? ಮತ್ತೆ ನಮ್ಗೆ ಸೀತಾಫಲ ಬಂದಿದೆ. ಸೀತಾಫಲ ನಮ್ಗೆ ಈ 500 ರೂಪಾಯಿ ಒಂದು ಬಾಕ್ಸ್ ಕೊಡ್ತೀವಿ. 20 ಕ್ರೇಟ್ ಬಾಕ್ಸ್ ಕ್ರೇಟ್ ಇರ್ತದೆ, ಅದು ಒಂದು 15-20 ಕೆಜಿ ಬರ್ತದೆ. 400 ರೂಪಾಯಿ ಇಲ್ಲ 500 ರೂಪಾಯಿ ನಮ್ ಜಾಗದಲ್ಲಿ ಬಂದು ಸುತ್ತಮುತ್ತ ಇರೋ ಹಣ್ಣು ಮಾರಾಟ ಮಾಡೋರು, ಹಳ್ಳಿಯಲ್ಲಿ ಹೋಗಿ ಮಾರಾಟ ಮಾಡೋರು ಬಂದು ನಮ್ಮ ಹತ್ರ ಹೋಗ್ತಾರೆ. ಹೇಗೆ ಅನಿಸ್ತದೆ ಈಗ ನಿಮ್ಮ ಊರಲ್ಲಿ ನೋಡಿದಂತವ್ರು ರೈತ ಬಾಂಧವರು ಬಂದು ನೋಡಿ ಏನು ಒಂದು ಇದು ಮಾಡ್ತಾರೆ? ಯಾಕಂದ್ರೆ ಈಗ 3 ಎಕರೆ ಭೂಮಿ, ಒಳ್ಳೆ ನೀರಿದೆ, ಇವೆಲ್ಲ ಏನೋ ಗಿಡಗಳನ್ನ ಹಚ್ಕೊಂಡ್ ಕುಂತಿದ್ದಾರೆ, ಇವೇನು ಅಂತಕ್ಕಂತ ಇದು ಹೇಳ್ತಾರ? ಅಥವಾ ಇಲ್ಲಪ್ಪ ಇದು ಚೆನ್ನಾಗಿ ಮಾಡಿದೆ ನೀನು, ಒಳ್ಳೆ ರೀತಿಯಿಂದ ಮಾಡಿದೆ, ನಾವು ಹಿಂಗೆ ಮಾಡ್ಬೇಕು ಅಂತಕ್ಕಂತ ಅಭಿಪ್ರಾಯ ವ್ಯಕ್ತ ಮಾಡ್ತಾ ಇದಾರೆ ರೈತರೆಲ್ಲ? ಇಲ್ಲ, ನಿಜ ನೀವ್ ಹೇಳಿದಂಗೆ ನನ್ಗೆ ಸುಮಾರು ಜನ ಆತರ ಹೇಳಿದಾರೆ. ಈಗ ಊರ್ ಹತ್ತಿರ ಇರೋದ್ರಿಂದ ನನ್ಗೆ ಇವತ್ತು ನನ್ನ ಒಂದು ಜಮೀನಿನ ಬದುವಿನ ಪಕ್ಕದಲ್ಲೇ 30x30 ಸೈಜ್ ಸೈಟ್ 2,75,000 ರೂಪಾಯಿಗೆ ಒಂದು ಗುಂಟೆ ಜಮೀನು ಹೋಗ್ತಾ ಇದೆ ಪ್ಲಾಟ್ಗೆ. ಏನಪ್ಪ ಇವ್ರು ಕೋಟಿಗಟ್ಟಲೆ ಹೋಗಂತ ಜಮೀನನ್ನ ಇವ್ರು ತೋಟ ಮಾಡ್ಕೊಂಡು ಕುಂತಾರಲ್ಲ ಅಂತ ಕೆಲವೊಬ್ರು ಅಂತಾರೆ. ಕೆಲವೊಬ್ರು ಏನಪ್ಪ ಇಷ್ಟ ಹಾಕಿದ್ರೆ ನಾವು ಒಂದು 100-120 ರೂಪಾಯಿ 100-150 ಜ್ವಾಳ ಬೆಳೆಯಂತ ಭೂಮಿನ, ಇಲ್ಲ ಒಂದು 100 ಕ್ವಿಂಟಲ್ ಹತ್ತಿ ಆಗಂತ ಭೂಮಿನ, ಇವರೆಲ್ಲ ಗಿಡಗಳು ಹಾಕಿದಾರಲ್ಲ ಅಂತ ಹೇಳ್ತಾ ಇದಾರೆ. ನನ್ಗೆ ಇನ್ನು ಬೇರೆ ಬೇರೆ ಜಮೀನುಗಳು ಇದಾವೆ, ಅದೆಲ್ಲ ನಾನು ಲೀಸ್ ಕೊಟ್ಬಿಟ್ಟಿದ್ದೀನಿ, ಬೇರೆಯವರಿಗೆಲ್ಲ ಕೂರ್ ಕೊಟ್ಬಿಟ್ಟಿದ್ದೀನಿ. ನಮ್ಗಂತಾನೆ ನಾನು ಒಂದು ಇದು ಒಂದು ತೋಟಗಾರಿಕೆನ ನಾನು ಆಯ್ಕೆ ಮಾಡ್ಕೊಂಡು ಇದಷ್ಟು ಸೀಮಿತವಾಗಿ ನಾನು ಮಾಡ್ತಾ ಇದ್ದೀನಿ. ಚನ್ನಬಸನಗೌಡ್ರೆ, ಹೇಗೆ ಇತರ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ಹಣದ ಆಸೆಗೆ ಬಿದ್ದ್ಬಿಟ್ಟು ರೈತರು ಏನೇನೋ ಬೆಳೆದು ವಿಪರೀತ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಭೂಮಿಯನ್ನ ಕೆಡಿಸಿಕೊಂಡು ಮತ್ತೆ ಭೂಮಿಯನ್ನ ಮರಳಿ ಯಾರಿಗೆ ಕೊಟ್ಟು ಪಟ್ಟಣವನ್ನ ಸೇರ್ತಾ ಇದ್ದಾರೆ. ಭೂಮಿ ಬೆಳೆದಿಲ್ಲ, ಕೃಷಿ ಲಾಭ ಇಲ್ಲ, ನುಕ್ಸಾನ ಆಗ್ತಾ ಇದೆ ಅಂತಕ್ಕಂತ ಅಭಿಪ್ರಾಯ ನೋಡಿ. ಈಗ 3 ಎಕರೆ ಪ್ರದೇಶದಲ್ಲಿ 2,000 ಗಿಡಗಳನ್ನು ಬೆಳೆಸಿ ಈಗಾಗಲೇ ಒಳ್ಳೆ ರೀತಿಯಿಂದ ಆದಾಯ ಬರ್ತದೆ. ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಹಣ್ಣಿನ ಗಿಡಗಳಿಂದ ನಿಮಗೆ ಆದಾಯ ಬರುತ್ತೆ. ಇನ್ನು ಒಂದು 3 ವರ್ಷ ಹೋದ್ರೆ ನನ್ಗೆ ಒಂದು ಕನಿಷ್ಠ ಅಂದ್ರೆ ಆ ಒಂದು 3 ಎಕರೆದಲ್ಲಿ ಒಂದು 6-7 ಲಕ್ಷ ರೂಪಾಯಿ ನನ್ಗೆ ಆದಾಯ ಬರ್ತದೆ. ಆದಾಯ ಬರ್ತದೆ ನೋಡ್ರಿ, ಎಕರೆ ಕನಿಷ್ಠ ಅಂದ್ರೆ 2 ಲಕ್ಷ ಆದಾಯ ಬಂದೇ ಬರತ್ತೆ ನಿಮಗೆ ಲಾಭ ಬಂದೇ ಬರ್ತದೆ. ಮತ್ತೆ ಅದು FD ಇದ್ದಂಗೆ ನನ್ಗೆ ಸಾಗುವಾನಿ, ಶ್ರೀಗಂಧ, ಮಹಾಗಣಿ ಇವೆಲ್ಲ ಒಂದು 25-30 ವರ್ಷ ಈಗ ಹೇಳ್ತಾರೆ ಕೆಲವೊಬ್ರು ನನ್ಗೆ ಶ್ರೀಗಂಧ ಬೆಳೆಗಾರರು ಎಲ್ಲೆಲ್ಲೋ ಮಾಡಿದವ್ರು ನೋಡ್ತಾ ಇರ್ತೇನೆ, ಇಷ್ಟು ಕೋಟಿ ಬರುತ್ತೆ, ಅಷ್ಟು ಕೋಟಿ ಬರುತ್ತೆ, ಎಷ್ಟು ಬರುತ್ತೆ, ನನ್ಗದಿಲ್ಲ, ಅದು ಬರತದೆ ಬಿಡ್ತದೆ, ಅದು ಮುಂದೆ ದೇವ್ರಿಚ್ಛೆ. ಅದು ಏನ್ ಸರ್, ನಾವು FD ಮಾಡ್ಬೇಕು, ನಾವು ಕಾಣ್ತೀವಿ ಬಿಡ್ತೀವಿ ಗೊತ್ತಿಲ್ಲ. ನಮ್ಗೆ ಮಾರ್ಕೆಟ್ ಅಲ್ಲಿ ಇವತ್ತ ಮಹಾಗಣಿ ಅಂತ ಒಂದು ಹವಾ ಎಬ್ಬಿಸಿದ್ದಾರೆ. ಆ ಮಹಾಗಣಿ ಎದಕ್ಕೆ ಯೂಸ್ ಆಗ್ತಂತ ನಮ್ಗೆ ನಮ್ ಪಿತ್ರಾಜಿತಗಳಿಂದ ನನಗೆ ಗೊತ್ತಿಲ್ಲ. ಹೇಳ್ತಾರೆ ಬೇರೆ ಬೇರೆ ಕಂಟ್ರಿಲ್ ಅದಕ್ಕೆ ಇದಕ್ಕೆ ಅಂತ ಹೇಳ್ತಾರೆ. ಈ ಇದ್ಯಾವ್ದು ಹೆಬ್ಬೆ ಇದೆ, ಅದು ಹೆಬ್ಬೆ ಒಂದ್ ಗಿಡ ಆದ್ರೆ 50,000 ಹೋಗುತ್ತೆ, 1,00,000 ಹೋಗುತ್ತೆ ಅಂತ ಹೇಳ್ತಾರೆ. ನನಗೆ ಅದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ಪರಿಸರ ಸಂರಕ್ಷಣೆ ಆಗತ್ತೆ, ಜೊತೆಗೆ ಪ್ರಾಣಿ ಪಕ್ಷಿಗಳು ಬದುಕಲಿಕ್ಕೆ ಒಳ್ಳೆ ವಾತಾವರಣ ಕಲ್ಪಿಸ್ತಾ ಇದ್ದೀರಿ. ವಾತಾವರಣ ಕಲಿಸ್ತದೆ, ನಮ್ಮ ಗಿಡಗಳು ಇನ್ನು ಉಳಿದಂತ ಗಿಡಗಳಿಗೂ ಅದು ಪರೋಕ್ಷವಾಗಿ ಅವು ಒಂದಕ್ಕೊಂದು ಮಿಲನ ಮಾಡ್ತಾ ಇರ್ತವೆ ಗಾಳಿಯಲ್ಲಿ. ಹೌದು, ಈಗ ನಾವು ಈ ಒಂದು ಕೃಷಿ ಅರಣ್ಯ ಜೊತೆಗೆ ತೋಟಗಾರಿಕೆ ಹಣ್ಣಿನ ಬೆಳೆಗಳನ್ನ ಬೆಳೆದಿದ್ದೀವಿ, ಇಲ್ಲಿ ಏನಾದ್ರೂ ಬೇರೆ ರೀತಿ ಒಳಗ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡೋದು ಅಥವಾ ಇಂಥ ವ್ಯವಸ್ಥೆಗಳು ಮಾಡ್ಕೋಬಹುದು, ಏನಾದ್ರ ಬಗ್ಗೆ ವಿಚಾರ ಇದೆಯಾ ಏನಾದ್ರು? ಇಲ್ಲ, ಈಗ ನಾನು ಆಲ್ರೆಡಿ ಈಗ ಒಂದು ಹೈನುಗಾರಿಕೆ ಮಾಡ್ಬೇಕಂತಂದು ಒಂದು 60x35 ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಸ್ವಂತ ಯಾವುದೇ ಲೋನ್ ಇಲ್ಲದ ನಾನು ಒಂದು ಶೆಡ್ ಹಾಕಿದ್ದೀನಿ. ಈಗ ಎಲ್ಲ ರೆಡಿಮೇಡ್ ಇದೆ. ಒಂದು ಕೆಲಸ ಮಾಡಂತ ಇವರಿಗೆ ಅಂತ ಒಂದು ಕೊಠಡಿ ಒಂದು ಇದು ಮಾಡಿದ್ದೀನಿ ಇರಕ್ಕೆ ಅವ್ರಿಗೆ ಅಂತಾನೆ, ಒಂದು ಒಳ್ಳೆ ಜನತಾ ಮನೆ ತರ ಒಂದ್ ಮನೆ ಕಂಡಿದ್ರು ಕಟ್ಟಿದ್ದೀನಿ ಅವ್ರಿಗೆ ಯಾರಾದ್ರೂ ಬಂದ್ಬಿಟ್ರೆ. ಬಟ್ ಏನಾಗಿದೆ ಅಂದ್ರೆ ನನ್ನ ಕುಟುಂಬದಲ್ಲಿ ನನ್ನ ತಂದೆ ತಾಯಿಯವರು ವಯಸ್ಸಾದವರು. ನಾನೇನು ಹೇಳ್ತೀನಿ ಅಂದ್ರೆ ನನ್ನ ತಂದೆ ತಾಯಿಯವರು ಇವತ್ತಿಗೂ ನನ್ನ ಮನೇಲಿ ಖಾಲಿ ಕೊಡಲ್ಲ, ಅವ್ರ ಕೆಲಸ ಆದಷ್ಟು ಏನಾದ್ರೂ ಮಾಡ್ತಾ ಇರ್ತಾರೆ ಕುಂದಿರೋದಿಲ್ಲ. ನಾನು ಅವ್ರು ಎಂತ ಸಜೆಷನ್ ಮಾಡ್ತೀನಿ ಅಂದ್ರೆ ಲೈಟ್ ವೇಟ್ ಕೆಲಸಗಳು ಮಾತ್ರ ಮಾಡ್ರಿ, ಹೆವಿ ಕೆಲಸಗಳು ಮಾಡಬಾರ್ದು. ಯಾಕೆ ಆತರ ನಾನು ಸಜೆಷನ್ ಕೊಡ್ತೇನೆ ಅಂದ್ರೆ ಅವ್ರು ಹೆಲ್ದಿ ಇರ್ತಾರೆ, ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ, ಬೇರೆ ವಿಚಾರ ಖಾಲಿ ಕುಂತಂಗಲ್ಲ, ಬೇರೆ ವಿಚಾರಗಳು ಅವ್ರ ತಲೆಯಲ್ಲಿ ಬರ್ತವೆ. ಈ ತರ ದೃಷ್ಟಿಯಿಂದ ನಾನು ಅವ್ರಿಗೆ ಮಾಡಂತ ಹೇಳ್ತೀನಿ. ನಾನು ಕೆಲವೊಬ್ರು ಅನ್ಬೋದು, ನೋಡಪ್ಪ ವಯಸ್ಸಾದವ್ರಿಗೆ ಏನು ನಿಂಬೆಣ್ಣೆ ಹರಿಸ್ತಾ ಇದಾರೆ ಅಂತ ಅನ್ಬೋದು. ಬಟ್ ನನ್ನ ದೃಷ್ಟಿಕೋನದಲ್ಲಿ ಅವರು ಈಗ ಒಂದು ಹಣ್ಣು ನಿಂಬೆಹಣ್ಣೆ ಎಲ್ಲ ಬಿದ್ದಿರ್ತದೆ, ನಮ್ಮ ತಂದೆ ಬೆಳಗ್ಗೆ ಎದ್ದಗಳೆ ನಮ್ಮ ತಂದೆಯವರು ಎಲ್ಲ ನಿಂಬೆಹಣ್ಣು ಹಾಸ್ಕೊಂಡ್ಬಂದು ಅಲ್ಲಿ ಮನೆ ಹತ್ರ ಇಡ್ತಾರೆ. ಈ ತರ ಅವ್ರಿಗೆ ಏನಾಗ್ತದೆ, ಅವ್ರಿಗೆ ಒಂದು ಟೈಮ್ ಪಾಸ್ ಇದ್ದಂಗೆ, ಟೈಮ್ ಪಾಸ್ ಒಳ್ಳೆ ವಾತಾವರಣ ಸಿಗುತ್ತೆ ಅವ್ರಿಗೆ, ಒಳ್ಳೆ ವಾತಾವರಣ ಸಿಗುತ್ತೆ, ಆರೋಗ್ಯನು ಚೆನ್ನಾಗಿರ್ತದೆ ವಯಸ್ಸಾದವ್ರಿಗೆಲ್ಲ. ಸ್ವಲ್ಪ ವಾಕಿಂಗ್ ಆದಂಗಾಗತ್ತೆ ಅಲ್ಲೇ ತೋಟದಲ್ಲಿ. ತೋಟದಲ್ಲಿ ವಾಕಿಂಗ್ ಆಗ್ತದೆ, ಯಾವ್ದು ಅವ್ರಿಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ನಮ್ಮ ಮನೇಲಿ ಯಾರಿಗೂ ಯಾವ್ದೇ ಒಂದು ಕಾಯಿಲೆಗಳು ಯಾವ್ದೇ ಇಲ್ಲ ನೋಡ್ರಿ. ಚನ್ನಬಸನಗೌಡ್ರೆ, ಕೃಷಿ ಬದುಕು ಅಂತಂದ್ರೆ ಆರೋಗ್ಯಕರವಾದಂತ ಬದುಕು, ಆರೋಗ್ಯಕರವಾದಂತ ಜೀವನ ನೀವು ಮಾಡ್ಬೇಕಾಗಿದೆ ಅಂದ್ರೆ ಕೃಷಿಯಲ್ಲಿ ನಿಮ್ಮನ್ನ ನೀವು ತೊಡಿಸಿಕೊಂಡಾಗ ಮಾತ್ರ ಸಾಧ್ಯ ಆಗತ್ತ. ಅದೇ ರೀತಿ ಇನ್ನೊಂದು ನಾವು ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ, ಈ ನಾನು ದೊಡ್ಡ ರೈತರ ಬಗ್ಗೆ ನಾನು ಹೇಳಲ್ಲ, ಚಿಕ್ಕ ರೈತರದ್ದು ಮಾತ್ರ ನಾನು ಸಜೆಷನ್ ಕೊಡ್ತೀನಿ. ಒಳ್ಳೆ ನೀರು ಇತ್ತಂದ್ರೆ, ಒಳ್ಳೆ ಜಮೀನು ಇತ್ತಂದ್ರೆ, ನೀವು 3 ಎಕರೆದಲ್ಲಿ ದೂರದೃಷ್ಟಿಕೋನ ಇಟ್ಕೊಂಡ್ರೆ ನೀವು ಪ್ರತಿ ವರ್ಷ ಅಲ್ಲೇ ಜಮೀನಲ್ಲಿ ಮನೆ ಕಟ್ಕೊಂಡು ನೀವು ಆರಾಮಾಗಿ ನೀವೇ ಒಂದು ಸ್ವಂತ ಒಂದು ಸಣ್ಣ ಒಂದು ದ್ವಿಚಕ್ರ ವಾಹನ ಇತ್ತಂದ್ರೆ ಆರಾಮಾಗಿ 1 ಲಕ್ಷ ರೂಪಾಯಿ ಅಂತ ನಾವು ದುಡಿಬಹುದು. ಈಗ ನೀವು ಒಂದು 3 ಎಕರೆದಲ್ಲಿ ಈ ರೀತಿ ಹಣ್ಣಿನ ಬೆಳೆಗಳು ಮತ್ತು ಅರಣ್ಯ ಗಿಡಗಳನ್ನು ಹಚ್ಚಿಕೊಂಡಿದ್ದೀರಿ, ಒಳ್ಳೆ ರೀತಿಯಿಂದ ಮುಂದಿನ ದಿನಗಳಲ್ಲಿ ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಿ. ನಿಮ್ಮನ್ನ ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನ ಯಾರಾದರೂ ರೈತರು ಆಸಕ್ತಿ ಇದ್ದಂತವ್ರು ನಿಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ನಿಮ್ಮ ಫೋನ್ ಸಂಖ್ಯೆನ ಹೇಳ್ತಾರೆ ರೈತರಿಗೆ? ಹೇಳ್ತೇನೆ ಸರ್, ಖಂಡಿತವಾಗಿ ಹೇಳ್ತೀನಿ. ನನ್ನ ಫೋನ್ ಸಂಖ್ಯೆ ಬಂತು 9449091155. ಇನ್ನೊಮ್ಮೆ ಹೇಳಿ, 9449051155. ಒಳ್ಳೇದು ಚನ್ನಬಸನಗೌಡ್ರೆ, ನಿಮ್ಮ ಊರು ದಿದ್ದಿಗಿ, ಚಿನ್ನೂರು ತಾಲೂಕಿನ ದಿದ್ದಿಗಿ ಗ್ರಾಮ. ಇದು ಬಹಳ ಪೋತ್ನಾಳಿಗೆ ಸಮೀಪದಲ್ಲಿರ್ತಕ್ಕಂತ ಊರು ಅನ್ಕೋತೀನಿ ನಾನು. ಪೋತ್ನಾಳು ಜೋಳಗೀರ ಬಳಗನೂರಿಗೆ ಅಲ್ಲಿಂದ ಒಂದು 5-6 ಕಿಲೋಮೀಟರ್ ಹತ್ತಿರದಲ್ಲಿ ನನ್ನ ಒಂದು ಜಮೀನು ಇದೆ. ಊರಿಗೆ ಹತ್ರನೇ, ಊರಿಗೆ ಹತ್ಕೊಂಡೇ ಇದೆ ನನ್ನ ಜಮೀನು. ಒಳ್ಳೇದು, ನಿಮ್ಮ ವಿಚಾರವನ್ನು ಹಚ್ಕೊಂಡಿದ್ದೀರಿ, ಆಸಕ್ತಿ ಇದ್ದಂತವ್ರು ನಿಮ್ಮ ಫೋನ್. ಇನ್ನೊಂದು ಏನಾಗಿದೆ, ನಮ್ಮ ಭಾಗದಲ್ಲಿ ಒಂಥರ ಒಂದು ಕುರಿ ಹೋದ್ರೆ 100 ಕುರಿ ಹೋಗೋ ತರ ಜನ, ಅದನ್ನ ಯಾವ್ದಾದ್ರು ಒಂದು ಮೂಲ ಆದಾಯ ಬಂತು ಅಂದ್ರೆ ಅದನ್ನೇ ಅದರಿಂದನೇ ಎಲ್ಲರೂ ಬೆನ್ನತ್ತಿ ಬಿಡ್ತಾರೆ. ಅದಕ್ಕೆ ಅದನ್ನ ಯಾರು ತಿನ್ಬೇಕು ಅವಾಗ? ಹೌದು, ಆ ರೀತಿ ಆಗ್ಬಾರ್ದು. ಈಗ ನಾನು ಸುಮಾರು ಜನ ಚಿಕ್ಕನಿಂದ ಇದ್ದ ನಾನು ಸ್ವಲ್ಪ ನೋಡ್ತೇನೆ ಅಬ್ಸರ್ವೇಷನ್ ಅಲ್ಲಿ, ನನಗೆ ಇದೆ ಅಬ್ಸರ್ವೇಷನ್ ಜಾಸ್ತಿ, ನನ್ಗೆ ಏನೋ ಒಂದು ಗಾಡ್ ಗಿಫ್ಟ್ ಗೊತ್ತಿಲ್ಲ. ನಾನು ಅಬ್ಸರ್ವೇಷನ್ ಮಾಡ್ಬೇಕಾದ್ರೆ ಹಿಂದಿಕ್ಕಿನ ಮಂದಿ ಒಂದು ಹೊಲದಲ್ಲಿ ಸಜ್ಜೆ ಹಾಕಿದ್ರೆ ಒಂದಲ್ಲಿ ಜೋಳ ಹಾಕಿದ್ರು, ಒಂದಲ್ಲಿ ತೊಗರಿ ಹಾಕಿದ್ರು, ಒಂದಲ್ಲಿ ಹತ್ತಿ ಹಾಕ್ತಿದ್ರು. ಈಗ ಹಂಗಲ್ಲ, ಈ 100 ಎಕರೆ ಇದ್ರು 100 ಎಕರೆ ಜೋಳ ಹಾಕ್ಬಿಡ್ತಾರೆ, 100 ಎಕರೆ ಹತ್ತಿ ಹಾಕ್ಬಿಡ್ತಾರೆ. ಈ ನಮ್ಮ ಆಳಬಸಲ್ಲಿ ಇಸ್ಕೋಟ್ ಆಡ್ತಾರೆ, ಅಂದ್ರ ಬಾರ್ ಅಂತೆ, ಅಂದ್ರ ಬಾರ್ ಇದ್ದಂಗೆ ಒಂದೊಂದ್ಸರಿ ಮೆತ್ಕಾಕ್ಬಿಡ್ತಾರೆ. ಅಷ್ಟೇ ಅಷ್ಟೇ, ಆ ರೀತಿ ಸಮಗ್ರವಾಗಿರ್ಬೇಕು, ಸಮಗ್ರ ಕೃಷಿ ಮಾಡ್ತಾ ಇರ್ಬೇಕು, ಎಲ್ಲಾ ಬೆಳೆಗಳಿರ್ಬೇಕು, ಎಲ್ಲಾ ಜೊತೆ ಜೊತೆಯಾಗಿ ಕೃಷಿಗೆ ಆಧಾರಿತ ಕೆಲವೊಂದು ಉಪಕಸಗಳು ಇರ್ಬೇಕು. ಇರ್ಬೇಕು. ನನ್ನ ಹತ್ರ ಈಗ ಇದಾವೆ, ಇನ್ನೊಂದು ಕೋಳಿಗಳು ಎಲ್ಲ ಇದಾವೆ, ಕೋಳಿ ಸಾಕಿದೀನಿ. ಒಂದು 8 ಕೋಳಿ ಹಾಕಿದ್ದೀನಿ, ಮತ್ತೆ ಈ ಮರಿ ಹಾಕಿದ್ದೀನಿ, ಆಮೇಲೆ ಈ ಇದು ಟಗರು ಸಾಕಾಣಿಕೆ ಮಾಡಿದೆ, ಒಂದು 25 ಟಗರು ತಂದಿದ್ದೆ. ಆ 25 ಟಗರು ನನ್ಗೆ 4,000 ರೂಪಾಯಿ ಒಂದು ತಗೊಂಡ್ಬಂದು ನಾನು 8,000 ರೂಪಾಯಿ ಮಾಡಿದೆ ಒಂದು 6 ತಿಂಗಳಲ್ಲಿ. ಆಮೇಲೆ ನಂತರ ಏನಾಯ್ತು, ನನ್ನ ಒಂದು ತೋಟದಲ್ಲಿ ಬಿಡ್ತಾ ಇದ್ದೆ, ಆ ಕೆಲವೊಂದು ಗಿಡಗಳು ತಿನ್ನೋದ್ರಿಂದ ನಾನು ಆತರ ಫ್ರೀ ಆಗಿ ಬಿಡಕ್ ಆಗ್ಲಿಲ್ಲ. ಗಿಡಗಳು ಸ್ವಲ್ಪ ಕಚ್ಚೋದ್ರಿಂದ ಕೆಲವೊಂದು ಗಿಡಗಳು ಕಚ್ಚಾಕತ್ತಿದ್ವು. ಅದಕ್ಕೋಸ್ಕರ ನಾನು ಆ ಕೃಷಿ ಅದು ಕುರಿ ಸಾಕಾಣಿಕೆನ ನಾನು ಸ್ಟಾಪ್ ಮಾಡಿದೆ. ಒಳ್ಳೇದು ಚರ್ಮಸಂಗೌಡರು, ಇದುವರೆಗೆ ನಿಮ್ಮ ವಿಚಾರನ ಹಂಚಿಕೊಂಡಿದ್ದೀರಿ. ಆಸಕ್ತಿ ಇದ್ದಂತ ರೈತರು ನಿಮ್ಮ ಸಂಪರ್ಕ ಮಾಡಿ ನಿಮ್ಮಿಂದ ಒಂದು ಸಲಹೆ ಸೂಚನೆಗಳ ತಗೊಂಡು ನಿಮ್ಮ ಮಾರ್ಗದಲ್ಲಿ ನಡೀಲಿ ಅಂತ ಹೇಳೋಣ. ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ತೋಟದಿಂದ ಹೆಚ್ಚಿನ ಆದಾಯ ಬರುವಂತಾಗಲಿ, ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ರೈತ ಬಾಂಧವರು ಕೂಡ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ತುಂಬ ನಮಸ್ಕಾರ. ಇದುವರೆಗೂ ಮಾನ್ವಿ ತಾಲೂಕಿನ ದಿದ್ದಿಗಿ ಗ್ರಾಮದ ಚನ್ನಬಸವಣ್ಣಗೌಡ ಅವರ ತೋಟಗಾರಿಕಾ ಆಧಾರಿತ ಕೃಷಿ ಅರಣ್ಯ ಬೇಸಾಯದ ಕುರಿತು ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮ ನಿರ್ಭರ್ ಹೋ ಜಾಯೆ. ಸಂಕಟ ಕೇ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಪೇಟೆ ಧಾರಣೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆ ದರಗಳು ಧಾರಣೆ. ಪ್ರತಿ ಕ್ವಿಂಟಾಲಿಗೆ ಕನಿಷ್ಠ ಹಾಗೂ ಗರಿಷ್ಠ ಮಟ್ಟದಲ್ಲಿ ಕಡಲೆಕಾಳು ಕನಿಷ್ಠ 4630 ಗರಿಷ್ಠ 4781 ರೂಪಾಯಿಗಳು, ಹತ್ತಿ ಹೈಬ್ರಿಡ್ 9000 10,000 ರೂಪಾಯಿಗಳು, ಶೇಂಗಾ ಗುಂಗ್ರು 3590 ಈರುಳ್ಳಿ 310 ಸೋನಾ ಮಸೂರಿ ಭತ್ತ 1309 ಸೂರ್ಯಕಾಂತಿ ಕನಿಷ್ಠ ಮತ್ತು ಗರಿಷ್ಠ 5971 ರೂಪಾಯಿಗಳು, ಕೆಂಪು ತೊಗರಿ 4001 ಇನ್ನು ಬಿಳಿ ತೊಗರಿ ಕನಿಷ್ಠ 5004 ಗರಿಷ್ಠ 6363 ರೂಪಾಯಿಗಳಾಗಿರುತ್ತವೆ. ಇನ್ನು ಸಿಂಧನೂರು ಮಾರುಕಟ್ಟೆ ದಿನದ ಪೇಟೆಯ ದರಗಳು. ಒಣಮೆಣಸಿನಕಾಯಿ ಕನಿಷ್ಠ 3400 ಗರಿಷ್ಠ 16500 ರೂಪಾಯಿಗಳು, ಹೈಬ್ರಿಡ್ ಜೋಳ 2300 ರೂಪಾಯಿಗಳು, ಭತ್ತ ಎಎನ್ಆರ್ ಹೊಸದು 1900 ರೂಪಾಯಿಗಳು, ಇನ್ನು ಹೊಸ ಸೋನಾ ಮಸೂರಿ ಭತ್ತ ಕನಿಷ್ಠ 1500 ಗರಿಷ್ಠ 1900 ರೂಪಾಯಿಗಳಾಗಿರುತ್ತವೆ. ಇದುವರೆಗೂ ರಾಯಚೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ದಿನದ ಪೇಟೆಯ ದರಗಳನ್ನು ತಿಳಿದುಕೊಂಡಿದ್ರಿ ಪೇಟೆ ಧಾರಣೆಯಲ್ಲಿ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ರಂಗದಲ್ಲಿ ಕೇಳಿ. ದೇವದುರ್ಗ ತಾಲೂಕಿನ ಕ್ಯಾದಿಕೇರ ಗ್ರಾಮದ ನಾಗರಾಜ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು. ಪಾಯ ಮಹಾರಾಜ